ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಹಾಗೂ ಕೀಲುಗಳಲ್ಲಿ ನೋವಿದೆ? ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಹರಿಯಣ್ಣಗೆ ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯ ಕೃಷಿಯಲ್ಲಿ ಇಳುವರಿ ಹೆಚ್ಚಿಸಲಿಕ್ಕೆ ರಸಗೊಬ್ಬರಗಳ ಪೂರೈಕೆ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ನಾಗರಾಜ್ ಕೊಸಗೂರು. ನಂತರ ಅಡಿಕೆ, ಬಾಳೆ ಹಾಗೂ ಕಾಳುಮೆಣಸು ಕೃಷಿಯಲ್ಲಿನ ಅನುಭವಗಳು, ಈ ಕುರಿತು ಚನ್ನಗಿರಿ ತಾಲೂಕು ಶ್ರೀರಾಮನಗರ ಕ್ಯಾಂಪ್ನ ಕೃಷಿಕ ಎನ್ ಮಲ್ಲೇಶಪ್ಪ ಅವರೊಂದಿಗೆ ಸಂದರ್ಶನ. ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242. ಇದೀಗ ಕೇಳಿ. ಕಾರ್ಯಕ್ರಮ ವೇಗಿಲೆ ಮಿಡಿತ. ಕೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ತೋಟಗಾರಿಕೆ ತಜ್ಞರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಮಾವು ನಮ್ಮ ಭಾರತದ ಒಂದು ಬೆಳೆ, ಇದಕ್ಕೆ ಹಣ್ಣುಗಳ ರಾಜ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಸಂಗತಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ 2021 ಅಕಾಲಿಕ ಮಳೆಯಿಂದ ಇಳುವರಿ ಭಾರಿ ಕುಸಿತ ಕಂಡು ಬಂದ್ಬಿಡ್ತು. ಯಾಕಪ್ಪ ಕುಸಿತ ಕಂಡು ಬಂತಂದ್ರೆ, ಇದು ಮಾವು ಒಂದು ಟ್ರಾಪಿಕಲ್, ಉಷ್ಣಾಂಶ ಬೇಕು, ಮಳೆ ಪ್ರಮಾಣ ಎಷ್ಟು ಕಡಿಮೆ ಆದರೂ ನಡೀತದೆ. ಯಾಕಂದರೆ ಅದು ಬೇರುಗಳು ಆಳವಾಗಿ ಹೋಗಿರೋದ್ರಿಂದ ನೀರನ್ನು ಎಷ್ಟೇ ಆಳವಾಗಿದ್ದರೂ ಅದು ಎಳ್ಕೊಂಡು ಬೆಳೆಯಬಲ್ಲದು. ಯಾಕಪ್ಪ ನಮಗೆ ಹಂಗೆ ಆತ ಅಂತಂದರೆ, ನೋಡ್ರಿ ಪ್ರತಿಯೊಂದು ಹಣ್ಣು ಗಿಡಗಳಾಗಲಿ ತರಕಾರಿ ಆಗಲಿ ಎಲ್ಲ ಇದೆ, ಪರಾಗಸ್ಪರ್ಶ ಕ್ರಿಯೆ ಅಂತ ಒಂದು ಇರ್ತದೆ. ನಾವು ಏನೆಲ್ಲ ಮಾಡಿ ಪರಾಗಸ್ಪರ್ಶ ಕ್ರಿಯೆ ಆಗಲಿಲ್ಲ ಅಂದರೆ ನಮಗೆ ಅದು ಆ ವಾತಾವರಣದಲ್ಲಿ ಹಸಿ ವಾತಾವರಣ ಅಂದರೆ ತಂಪಾದ ವಾತಾವರಣ ಇದ್ದರೆ ಅದು ಪೊಲನ್ಸ್ ಅಂತಾರೆ, ಅಂಡಾಶೆ. ಆ ಒಣ ಪ್ರದೇಶದಲ್ಲಿ ಆ ಪೊಲನ್ಸ್ ಬೆಳೆಯೋದಿಲ್ಲ. ಪೊಲನ್ಸ್ ಬೆಳೆದಿಲ್ಲ ಅಂದರೆ ಅಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಪರಾಗಸ್ಪರ್ಶ ಕ್ರಿಯೆ ನಡೀಬೇಕು. ಫಸ್ಟು ಗಂಡು ಹೂವಿನ ಪೊಲನ್ಸ್ ಅಭಿವೃದ್ಧಿಗೊಳ್ತವೆ, ಕ್ರಮೇಣವಾಗಿ ಹೆಣ್ಣು ಉತ್ಪತ್ತಿ ಆಗದೆ ಇರೋದ್ರಿಂದ ಹೆಣ್ಣು ಹೂವುಗಳಿಗೆ ಕೊರತೆ ಕಂಡಾಗಿ ಪಾಲಿನೇಷನ್ ಆಗಲಿಲ್ಲ, ಫ್ರೂಟ್ ಸೆಟ್ಟಿಂಗ್ ಆಗಲಿಲ್ಲ, ಏನೂ ಆಗಲಿಲ್ಲ. ಸೊ ಅಂಥ ಸಮಯದಲ್ಲಿ ಆ ಇಳುವರಿ ಕುಸಿತ ಕಂಡು ಬರೋದು ಸಾಮಾನ್ಯ ಆಯಿತು. ಒಂದು ವೆದರ್ ಇದೆ ಅಂತೇಳಿ ನಮ್ಮ ವಿಜ್ಞಾನಿಗಳು ನಿರೀಕ್ಷೆ ಪಟ್ಟಿದ್ದಾರೆ. ಯಾಕಂದರೆ ಈ ನವಂಬರ್ ಡಿಸೆಂಬರಲ್ಲಿ ನಾವು ಬಿಡೋದಕ್ಕಿಂತ ಮುಂಚೆಗೇ ನಾವು ಗೊಬ್ಬರ ಕೊಡಬೇಕು. ಅಂದರೆ ಅಕ್ಟೋಬರ್ ಆಗಿರ್ಬೋದು, ನವಂಬರ್ ಆಗಿರ್ಬೋದು, ಅದು ಯೂಶ್ವಲಿ ಜನವರಿಯಲ್ಲಿ ಹೂ ಬಿಡ್ತದೆ. ಗೊಬ್ಬರ ಹೆಂಗೆ ಕೊಡಬೇಕು, ನಾವು ಗುಣಿ ಸುತ್ತಲೂ 2 ಅಡಿ ಸುತ್ತಲೂ ಅಗೋದು, ಒಂದು 1/2 ಅಡಿ ಆಳ ತೆಗೆದು ನಾವು 100 ಗ್ರಾಮು ಯೂರಿಯಾ ಕೊಡಬೇಕು, 500 ಗ್ರಾಮು ಪೊಟಾಷ್ಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಚೆನ್ನಾಗಿ ಹೂ ಬರ್ತದೆ. ಆ ಹೂ ಬಂದಮೇಲೆ ಏನಾಗ್ತದೆ ಅಂದರೆ ಅದರಲ್ಲಿ ಹೆಚ್ಚಿನ ಒಂದು ಕೀಟದ ಬಾಧೆ ಉಂಟಾಗ್ತದೆ. ಆ ಕೀಟದ ಬಾಧೆ ಉಂಟಾದಾಗ ಏನಾಗ್ತದೆ, ಆ ಎಲೆಗಳು ತಿಂದಾಗ್ತವೆ, ಚಿಗುರು ತಿಂದಾಗ್ತವೆ, ಆಮೇಲೆ ಹೂಗಳನ್ನು ತಿಂದಾಗ್ತವೆ. ಅಂಥ ಟೈಮಲ್ಲಿ ನಾವು 1 ಲೀಟ್ರಿಗೆ 2 ml ಅಂತೆ ಕಾರ್ಬೋರಿಲ್ ಸ್ಪ್ರೇ ತಗೊಂಡ್ರೆ ಹೂಗಳಿಗೆ ಚಿಗುರುಗಳು ಅಂದರೆ ಕಡಿಮೆ ಪೋಷಕಾಂಶಗಳಿಂದ ಏನಾಗ್ತದೆ, ಹೂಗಳು ಉದುರಿದಾಗ ನಮ್ಗೆ ಇಳುವರಿ ಕಡಿಮೆ ಕಂಡು ಬರ್ತದೆ. ಸೊ ಅದು ಏನು ಮಾಡುತ್ತಪ್ಪ ಅಂದರೆ ಬೀಳ ಹೂಗಳನ್ನು ತಡೀತದೆ, ಸಣ್ಣ ಸಣ್ಣ ಕಾಯಿಗಳು ಬೀಳೋದನ್ನು ತಡೀತದೆ. ಹೆಚ್ಚಿನ ಒಂದು ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9482814066. ಧನ್ಯವಾದಗಳು, ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕ್ ಕತ್ತಲಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ ಮಲ್ಲೇಶಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಅಡಿಕೆ, ಬಾಳೆ ಹಾಗೂ ಕಾಳುಮೆಣಸಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಮಲ್ಲೇಶಪ್ಪರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮಲ್ಲೇಶಪ್ಪರ. ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್? ನಾವು ಒಂದು 40 ವರ್ಷದಿಂದ ಕೃಷಿ ಬದುಕು ಮಾಡ್ತಿದ್ದೀವಿ ಸರ್. ವಿದ್ಯಾಭ್ಯಾಸ ಏನು ಮಾಡಿದ್ರ ಸರ್? ನಾನು BA ಮಾಡಿದ್ದೇನೆ ಸರ್. BA ಮಾಡಿ ಕೃಷಿ ಮಾಡ್ಬೇಕಂತಂದೇಳಿ ನನ್ನ ಅನುಭವದಲ್ಲಿ ನಾನು ಮಾಡ್ತಿದ್ದೀನಿ ಸರ್. ನಾನು ಈಗ ಡಿಗ್ರಿ, ಹಾಗಾಗಿ ನನಗೆ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದಲೇ ಕೃಷಿಗೆ ಬಂದೆ ಸರ್. ನಾನು ನಿಮ್ಮ ತಂದೆ ತಾಯಿ ಎಲ್ಲ ಕೃಷಿ ಬದುಕು ಮಾಡ್ತಿದ್ರು, ನಂತರ ನೀವು ಆಸಕ್ತಿಯಿಂದ ಈ ಕೃಷಿ ಬದುಕಿಗೆ ಬಂದ್ರಿ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ಸರ್? ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿ ಲಾಭದಾಯಕ ಸರ್, ಖಂಡಿತವಾಗಿ ಲಾಭದಾಯಕ. ಈಗ ನಾವು ಸಾಕಷ್ಟು ಜನ ರೈತರನ್ನು ಮಾತಾಡಿಸ್ಬೇಕಾದ್ರೆ ಹೇಳ್ದಾಯಕ ಅಲ್ಲ ಅಂತ ಈ ಕೃಷಿಯಿಂದ ಸಾಕಷ್ಟು ಜನ ಹಿಂದೆ ಸರಿತಿದ್ದಾರೆ. ಅಂತರಿಗೆ ಏನು ಹೇಳ್ತೀರ ಸರ್? ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಆಗಲ್ಲ. ನಾವು ರೈತರು ವಿವಿಧ ಬೆಳೆಗಳನ್ನ ಬೆಳೆದ್ರೆ ಒಂದಲ್ಲ ಒಂದು ಬೆಳೆ ಲಾಭದಾಯಕ ಆಗಿತ್ತೆ ಅಂತೀರ? ಹೌದು ಸರ್. ನಮ್ಮ ತೋಟದಲ್ಲಿ ನಾನು ತೋಟ ಮಾಡಿದ್ರಿಂದ ತೋಟದಲ್ಲಿ ಮಿಶ್ರ ಆಮೇಲೆ ಈ ಕರಿಬೇವು ಇಂಥ ಬೆಳೆಗಳನ್ನು ಕಾಳುಮೆಣಸು ಹಾಕಿದ್ದೀನಿ. ಇಂಥ ಬೆಳೆಗಳನ್ನ ಬೆಳೆದಿದೆ ಸರ್. 3 ಎಕರೆಯಲ್ಲಿ ನಾನು ಅಡಿಕೆ, ಬಾಳೆ, ತೆಂಗು ಆಮೇಲೆ ಸ್ವಲ್ಪ ನಿಂಬೆ ಹಾಕಿದ್ದೀನಿ. ಇವನ್ನೆಲ್ಲ ಬೆಳಿತೀನಿ. ಬೋರ್ ಇದೆ, ಡ್ರಿಪ್ ಇದೆ. 3 ಎಕರೆಯಲ್ಲಿ ನಿಮಗೆ ಹೆಚ್ಚು ಆದಾಯ ತಂದುಕೊಡೋಂಥ ಬೆಳೆಗಳಂದ್ರೆ ಯಾವ್ಯಾವು ಸರ್? ನಾನು ಹೆಚ್ಚು ಆದಾಯ ತಳೆದ ಬೆಳೆ ಅಂತಂದೇಳಿದರೆ ಅಡಿಕೆ ಮೇನು. ಆಮೇಲೆ ಅಡಿಕೆಯಲ್ಲಿ ಬಾಳೆ ಹಾಕಿದ್ದೀನಿ, ಬೆಳೆ ಹಾಕಿದೆ ಸರ್. ಅಡಿಕೆ ಹಾಕಿ ಅಲ್ಲಿ ಎಷ್ಟು ವರ್ಷ ಆಯಿತು? ಅಡಿಕೆ ಹಾಕಿ ನಮ್ದಲ್ಲೇ ಹಳೆ ತೋಟ ಸರ್, 30 ವರ್ಷದ ಮೇಲಾಯಿತು. ಹಾಕಿದ್ರು ಸರ್ ನಮ್ಮ ತಂದೆಯರು. ನಾವು ನಮ್ಮ ಮೆಜಾರಿಟಿ ಬಂದಮೇಲೆ ನಾವು 2 ಎಕರೆ ತೋಟ ಮಾಡಿದ್ದೀವಿ ಸರ್. ಅದು ತುಂಬ ಚೆನ್ನಾಗೇ ಬರ್ತಾ ಇದೆ, ಅಡಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಅಡಿಕೆ ಎಲ್ಲ ಅಂತರ ಎಷ್ಟು ಇಟ್ಟಿದ್ರ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸರ್ 9 ಅಡಿ ದಾಯ ಹಾಕಿದ್ದೀವಿ ಸರ್. ನಾವು 9 ಅಡಿ ಹಿಂಗೆ 9 ಹಿಂಗೆ 9 ಅಡಿ ದಾಯ ಹಾಕಿದ್ದೀವಿ. 9 ಅಡಿ ಹಾಕೋ ಉದ್ದೇಶ ಏನಪ್ಪ ಅಂತಂದೇಳಿದರೆ ರೈತರಿಗೆ ಎಲ್ಲ ಕೂಲಿಯರ್ ಭಾರಿ ಪ್ರಾಬ್ಲಮ್ ಸರ್. ಎಲ್ಲ ಟ್ರ್ಯಾಕ್ಟ್ರಿಂದಲೇ ಉಳಿವು ಮಾಡೋದು. ಟ್ರ್ಯಾಕ್ಟ್ರಿ ಕಟ್ ಮಾಡೋಕ್ಕಾದ್ರೆ ಸಾಲಿನಿಂದ ಸಾಲಿಗೆ 9 ಅಡಿ ದಾಯ ಇರಲೇ. ಸಂಖ್ಯೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಈ ಥರ ಅಂತರ ಕೊಟ್ಟರೆ ಅನುಕೂಲ ಅಂತ ಅನನುಕೂಲ ಅಂತ ಸರ್? ಇದು ಅನನುಕೂಲ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂತಂದೇಳಿದರೆ ಈಗ 1 ಎಕರೆಗೆ 500 ರಿಂದ 520 ಗಿಡ ಕೂರಿಸೋದು ಸರ್. ಹಾಗಾಗಿ ನಾವು 520 ಗಿಡ ಕೂರೋದ್ ಬದ್ಲಿ 800 ಗಿಡ ಹಾಕಿದ್ರೆ ಅದಕ್ಕೆ ಕಡಿಮೆ ಬೆಳಕು ಇದ್ದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ, ರೋಗ ಕಡಿಮೆ ಆಗುತ್ತೆ ಅಂತೀರ? ಹೌದು, ಖಂಡಿತವಾಗಿ ಸರ್, ಖಂಡಿತವಾಗಿ. ಗಾಳಿ, ಬೆಳಕು ಇದೆಲ್ಲ ಕ್ಲೀನಾಗೆ ಇದು ಆದ್ರೆ ಒಳ್ಳೆ ಆದಾಯ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅಲ್ಲೇ ಫಸಲು ಬರ್ತು. ಆಮೇಲೆ ಬಾಳೆ ಸ್ವಲ್ಪ ಇದು ಆದ್ರೂ ಅದು ಅಂತರ ಬೆಳೆ ಮತ್ತು ನಾನು ಇದು ಕಾಳುಮೆಣಸು ಹಾಕಿದ್ದೀನಿ ಸರ್. ಕಾಳುಮೆಣಸು, ಬಾಳೆ ಎರಡು ಮೇನು. ಆಮೇಲೆ ಸೆಂಟರ್ ಸುತ್ತಲಿ ಗಿಡ ನಾಟಿ ಮಾಡಿದಾಗ 3 ವರ್ಷ ಬೆಳ್ಕೋಬಹುದು, ನಂತರ ಗಿಡಗಳು ದೊಡ್ಡವಾದಾಗ ಬೆಳಿಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ರೈತರು. ನೀವೀಗ್ಲೂ ಬಾಳೆ ಬೆಳಿತಾ ಇದ್ರ ಅಂತ ಬೆಳೆಯಾಗಿ ಸರ್? ನಾನು ಈಗಲೂ ಯಾಕಂದ್ರೆ ತೋಟ ಮಾಡಿದ್ಮೇಲೆ ನಾವು ಬಾಳೆ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಸಣ್ಣ ಗಿಡಗಳು ಇದ್ದಾಗ 2.5-3 ಲಕ್ಷ ಆದಾಯ ತಗೊಂಡಿದ್ದೀನಿ ಸರ್ ಬಾಳೆಯಲ್ಲಿ. ಒಂದರಲ್ಲಿ ಈಗಲೂ ನಾನು ಬಾಳೆ ಕಂಟಿನ್ಯೂ ಮಾಡಿದ್ದೀನಿ ಸರ್. ನೀವು ಬಂದು ನೋಡಿದ್ರೆ ಹಿಂಗೆ ಇರಬೇಕು, ಬಾಳೆ ಚೆನ್ನಾಗೆ ಇದೆ ಸರ್. ರೈತರಿಗೆ ಅಡಿಕೆ ಬಾಳೆ ಒಂಥರ ಗಂಡೆ ಹೆಂಡತಿ ಇದ್ದಂಗೆ ಸರ್ ಅವೆಲ್ಲ ಎರಡುವ. ಹಾಗಾಗಿ ನಾನು ಬಾಳೆ ಬಿಡದೇ ಇಲ್ಲ ಸರ್, ಬಾಳೆ ಹಾಕಿದ್ದೀನಿ ಸರ್ ನಾನು. ಈಗ ದೊಡ್ಡ ಗಿಡಗಳಾದಾಗ ನೆರಳಿಗೆ ಬಾಳೆ ಇಳುವರಿ ಬರಲ್ಲ ಅಂತಾರೆ ಕೆಲವು ರೈತರು. ನಿಮ್ದೆಲ್ಲ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ ಸರ್? ಖಂಡಿತವಾಗಿ ಅದು ಸುಳ್ಳು. ಖಂಡಿತವಾಗಿ ಇಳುವರಿ ಚೆನ್ನಾಗಿ ಬರ್ತದೆ ಸರ್, ನಿಜವಾಗ್ಲೂ ಖಂಡಿತವಾಗಿ ಚೆನ್ನಾಗಿ ಬರ್ತತಿ. ಬಾಳೆ ಪ್ರತಿಯೊಬ್ಬ ರೈತರು ಹಾಕ್ಬೇಕು ಅಂತ ಹೇಳಿ ನನ್ನ ಉದ್ದೇಶ ಸರ್. ಈಗ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿದ್ರೆ ಈ ಬಾಳೆ ತೆಗಿಯೋದು ತುಂಬಾ ಕಷ್ಟಪ್ಪ. ಈ ನಮ್ ಕಡೆ ವಿಳ್ಯದೆಲೆ ಆಗಲ್ಲ ಸರ್. ನಮ್ ಕಡೆ ಬಾಳೆ, ಕಾಳುಮೆಣಸು ಇವೆಲ್ಲ ಬೆಳಿಬಹುದು ಸರ್. ಎಲ್ಲ ಒಂದು ಸರಿ ಬಾಳೆ ಅನುಕೂಲ ಆದಾಗುತ್ತೆ ಅಂತಂದು ನನ್ನ ನಿರ್ಧಾರದಿಂದ ನಾನು ಬಾಳೆ ಹಾಕಿದ್ದೀನಿ. ಅಲ್ಲ, ಇದು ಬಾಳೆ ತೆಗಿಯಲ್ಲ, ಬಾಳೆ ಹಾಕಿದ್ರೆ ಅಡಿಕೆ ಫಸಲು ಚೆನ್ನಾಗ್ ಬರುತ್ತೆ. ಯಾಕಂತಂದ ಹೇಳಿದ್ರೆ ಬಾಳೆ ಕಸವೆಲ್ಲ ಅಡಿಕೆ ತಗೊಂಡ್ಬಿಡುತ್ತೆ, ಹಾಗಾಗಿ ಅಡಿಕೆ ಫಸಲು ಚೆನ್ನಾಗಿರುತ್ತೆ, ಬಾಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಡಿಕೆ ಎಲ್ಲ ನಿಮಗೆ ಫಸಲು? ನಾನು ಮೊದಲೆಲ್ಲ ಸ್ವಂತ ಮಾಡ್ತಿದ್ದೆ ಸರ್. ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹಸೆಕಾಯಿ ತೂಕ ಕೊಟ್ಬಿಟ್ಟಿದ್ದೀನಿ ಸರ್. ಹಸೆಕಾಯಿ ತೂಕ ಕೊಟ್ಬಿಟ್ಟಿದ್ದೀನಿ. ಈ 1 ಕ್ವಿಂಟಲ್ ಹಸೆಕಾಯಿಗೆ 13.5 ಕೆಜಿ ಒಣ ಅಡಿಕೆ ಕೊಡ್ಬೇಕು ಸರ್. ಆ ಥರ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಮೊದಲೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತಿದ್ದೀವಿ ಅಂತಂದ್ರೆ ಹಸಿಕಾಯಿ ಕೊಟ್ಬಿಟ್ಟು 12.5-13 ಕೆಜಿ ಒಣ ಅಡಿಕೆ ತಾಳ್ತೀವಿ ಅಂತ ಅದು ಲಾಭದಾಯಕ ಅಂತೀರ ಸರ್? ಎರಡು ಬೇಕು. ಅವ್ರಿಗೆಲ್ಲ ಊಟ ಕೊಡಬೇಕು, ತಿಂಡಿ ಕೊಡಬೇಕು. ಆಮೇಲೆ ಈಗೆಲ್ಲ ಲೇಬರ್ ಚಾರ್ಜು ಭಾರಿ ದುಪ್ಪಟ್ಟಾಗಿದೆ ಸರ್, ರೈತರಿಗೆ ಭಾಳ ದುಪ್ಪಟ್ಟಾಗಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದೇಳಿದರೆ ಈಗ ಕೊಡ್ಲಿಕ್ಕೆ ನಾನು ಮುಂದಾಗಿದ್ದೀನಿ ಸರ್. ನಾನು ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ ಸರ್? ಮೊದ್ಲೆಲ್ಲ ನಾವೆಲ್ಲ ಈಗ 12-13 ಕ್ವಿಂಟಲ್ ತನಕಲ್ಲ ಅಡಿಕೆ ತೆಗಿತಿದ್ವಿ ಸರ್. ಹೌದು, ಈಗ ಅದೇ ಮೇಂಟೈನ್ ಮಾಡಿ ಗೊಬ್ಬರ ನೀರು ನಿರ್ವಹಣೆ ಎಲ್ಲ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಈಗ ನೀರು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಾ? ನಾ ಡ್ರಿಪ್ ಮಾಡಿದ್ರು ಅಥವಾ ಆಯ್ ನೀರು ಕೊಡ್ತೀರಾ? ಸರ್ ನಮ್ದು ಡ್ರಿಪ್ ಇದೆ, 500 ಇದೆ ಸರ್. ನಾವು 500 ಬಿಡೋದು ಭಾಳ ಕಡಿಮೆ, 500ಗೆ ಅವಶ್ಯಕತೆ ಇರಲ್ಲ. ಅಡಿಕೆನು ಭಾಳ ಚೆನ್ನಾಗಿ ಬರುತ್ತೆ, ಬಾಳೆನು ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಳು ಮೇಲೆ ಏನಾದರೂ ಸಿಗ್ತಾ ಇಲ್ಲ ಸರ್? ನಾವು ಬೋರ್ ಹಾಕ್ಸಿದೀವಿ, ನಮ್ಮ 3 ಬೋರ್ ಇದಾವೆ, 3 ಬೋರಲ್ಲಿ 4-5 ಇಂಚ್ ನೀರು ಬಿದ್ದಿದೆ. ಅಂದರೆ ವರ್ಷದಲ್ಲಿ ಎಷ್ಟು ಸಾರಿ ಮೇಲೆ ಗೊಬ್ಬರ ಕೊಡ್ತೀರಾ, ಏನೇನು ಗೊಬ್ಬರ ಕೊಡ್ತೀರಾ? ಸರ್ ನಾವು ಈಗ ಡಿಸೆಂಬರ್ ತಿಂಗಳ ಹೊತ್ತು, ಆಮೇಲೆ ನಾವು ಈಗ ಎಲ್ಲ ಕೊಟ್ಟಿಗೆ ಗೊಬ್ಬರ ಭಾಳ ದುಪ್ಪಟ್ಟಾಗಿದೆ ಸರ್. ಮೊದಲೆಲ್ಲ ನೀವು ಮಂದೆ ಬಿಡಿಸ್ತಿದ್ರಲ್ಲ, ಅದು ಹೆಚ್ಚು ಅನುಕೂಲ ಆಗ್ತಿತ್ತ ತೋಟಕ್ಕೆ? ಸರ್ ನಿಜವಾಗ ಖಂಡಿತವಾಗ ಅನುಕೂಲ ಆಗತ್ತೆ ಸರ್. ಎಷ್ಟೊಂದು ಅನುಕೂಲ ಆಗತ್ತೆ ಅಂತಂದೇಳಿದ್ರೆ ತುಂಬ ಅನುಕೂಲ ಆಗೋದು ರೈತರಿಗೆ. ರೈತರಾದ್ಮೇಲೆ ಪ್ರತಿಯೊಬ್ಬರು ಒಂದು ಹಸುನರ ಕಟ್ಟಬೇಕಂತ ನನ್ನ ಉದ್ದೇಶ ಸರ್. ಹಾಗಾಗಿ ದನಗಳು ಇದ್ದಷ್ಟು ತೋಟ ಸಬ್ಸೆಂಟ್ ಆಗಿರುತ್ತೆ ಅಂತ ನನ್ನ ಉದ್ದೇಶ ಸರ್. ಅಂದ್ರೆ ನಾವು ಬರೀ ರಾಸಾಯನಿಕ ಗೊಬ್ಬರದಿಂದ ಇಳುವರಿ ತಾಣ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ರ ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರ. ಯಾಕಂತ ಹೇಳಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 2-3 ವರ್ಷಗಟ್ಟಲೆ ಮೇಂಟೈನ್ ಮಾಡ್ಬೋದು. ಈಗ ನಾವು ಹಾಕಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ನನ್ನ ಉದ್ದೇಶ ಸರ್. ಈಗ 1 ವರ್ಷಕ್ಕೆ ತೋಟ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? ಸರ್ ನನ್ನ ಅನುಭವದಲ್ಲಿ ಹೇಳ್ಬೇಕಂತಂದ ಹೇಳಿದ್ರೆ 3 ಎಕರೆಗೆ 1.25-1.75 ಲಕ್ಷ ಖರ್ಚು ಬರುತ್ತೆ ಸರ್. ನಾನು ಈ ಸರಿ 10 ಲಕ್ಷ ತನಕ ಕೊಟ್ಟಿದ್ದೀನಿ ಸರ್. 10 ಲಕ್ಷದ ಆದಾಯ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ, ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇದೆ. 7 ವರೆಯಿಂದ ಇದು ಏನು ಕಡಿಮೆ ಆಗ ಏನು ಲಕ್ಷಣ ಏನು ಕಂಡು ಬರ್ತಲ್ಲ. ಒಳ್ಳೆ ರೇಟು, ಒಳ್ಳೆ ಆದಾಯ ಚೆನ್ನಾಗಿ ಬರುತ್ತೆ, ಒಳ್ಳೆ ರೇಟ್ ಇರುತ್ತೆ ಸರ್. ಈಗ ಅಡಿಕೆಗೆ ಒಳ್ಳೆ ರೇಟ್ ಇದೆ, ಒಳ್ಳೆ ಆದಾಯ ಐತೆ ಅಂತಂದ್ಬಿಟ್ಟು ಈಗ ಸಿಕ್ಕಾಪಟ್ಟೆ ಜನ ರೈತರು ಅಡಿಕೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಯಾರು ನೋಡಿದ್ರು ನಾವು ಅಡಿಕೆ ಹಾಕ್ತೀವಪ್ಪ ಅಡಿಕೆ ಹಾಕ್ತೀವಪ್ಪ ಅಂತ. ಬಿಸಿಲು ಪ್ರದೇಶ ಅಂತ ಚಿತ್ರದುರ್ಗ ಸರಿ, ಇದು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂತಂದೇಳಿದ್ರೆ ಒಂದು ಕಡೆಯಿಂದ ಓಟ್ ಹೋಗ್ಬಿಡ್ತಾವೆ ಸರ್. ನಾವೇನೋ ಇಲ್ಲ ಟ್ರಿಪ್ ಇದೆ, ಚಾನಲ್ ನೀರಿದೆ, ಹಂಗೆ ಮೇಂಟೈನ್ ಮಾಡ್ತೀವಿ. ಬಟ್ ಬೆದ್ಲ ಪ್ರದೇಶದಲ್ಲಿ ಇದು ಭಾಳ ಕಷ್ಟ, ಹಾನಿಕರವಾದಂಥ ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ ಸರ್. ಅಂದರೆ ನಮ್ಮ ರೈತರು ಹೆಚ್ಚು ಬರೀ ಅಡಿಕೆಗೆ ಆಸಕ್ತಿ ಕೊಡ್ದಂಗೆ ಇನ್ನೊಂದು ಬೆಳೆ ಆದಾಯ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಈ ಅಡಿಕೆ ಜೊತೆಗೆ ನೀವು ಬಾಳೆ ಕಾಳುಮೆಣಸು ಹಾಕಿದ್ರಿ ಅಂತಂದ್ರೆ ಇದೂ ನಿಮಗೆ ಚೆನ್ನಾಗಿ ಲಾಭ ತಂದು ಕೊಡ್ತಾ ಇದೆಯಾ? ಸರ್ ಖಂಡಿತವಾಗಿ ಲಾಭ ತಂದು ಕೊಡ್ತದೆ. ಯಾಕಂತಂದು ಹೇಳಿದ್ರೆ ನಾವು ಒಂದೇ ಉದ್ದೇಶ ಇಟ್ಕೊಂಡು ರೈತರು ಯಾವುದು ಬೆಳೆನೂ ಬೆಳಿಬಾರ್ದು ಸರ್. ಯಾಕಂತಂದ್ರೆ ಒಂದು ಕೈ ಕೊಡ್ತಾ ಅಂದ್ರೆ ಬಾಳೆ ಅಂದ್ರೆ ಪುಟ್ ಬೆಳೆ ಹಾಕಿದ್ರ ಅಥವಾ ಈ ಪಚ್ಚ ಬಾಳೆ ಜೀನೇನು ಇದೆಲ್ಲ ಅಂತಾರಲ್ಲ ಈ ತರ ಬಾಳೆ ಹಾಕಿದ್ರೆ ಸರ್? ನನ್ನ ಮೇಲೆ ರೇಟ್ ಹಂಗೆ ಇದೆ ಸರ್. ಈಗ ರೇಟ್ ಹಂಗೆ ಇದೆ, ಪೂರ್ತಿ ರೇಟ್ ಇದ್ದೇ ಇರುತ್ತೆ ಪುಟ್ ಬಾಳೆ. ಹೌದು ಸರ್, ಒಟ್ಟು ವಸ್ತು ಪೂರ್ತಿ ರೇಟ್ ಇದ್ದೇ ಇರುತ್ತೆ. ಒಂದು ಕೆಜಿಗೆ 25-30 ರೂಪಾಯಿ ಬಂದ್ರೂ ರೈತರಿಗೇನು ಲಾಸ್ ಆಗಲ್ಲ ಸರ್. ಹಾಗಾಗಿ ನಾವು ಪುಟ್ ಬಾಳೆ ಇಷ್ಟಪಡ್ತೀವಿ ಸರ್, ಹಾಕಿದ್ದೀವಿ. ಅಂದ್ರೆ ಈ ಪುಟ್ ಬಾಳೆ 9 ಅಡಿ ಅಡಿಕೆ ಮಧ್ಯದಲ್ಲಿ ಸರ್, ಮಧ್ಯದಲ್ಲಿ ನಾವು ಬಾಳೆ ಹಾಕಿ ಮೇಂಟೈನ್ ಮಾಡ್ತೀವಿ ಸರ್. ಈ ಬಾಳೆನೆಲ್ಲ ಚೆನ್ನಾಗಿ ಇಳುವರಿ ತಗೋಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಿ? ಸ್ಪೆಷಲ್ ಅಂತ ಬರುತ್ತೆ, ಔಷಧಿ ಹಾಕ್ಲೇಬೇಕು. ತಿಂಗಳಿಗೆ ಬೇಡ, 1 ತಿಂಗಳಿಗಾರ ಒಂದೊಂದ್ಸರಿ ಆದಾಯ ಬರೋಂತ ವಸ್ತು ಬಾಳೆ. ಈ ಬಾಳೆಗೂ ಏನಾದರೂ ಕೀಟ ರೋಗಗಳು ಬರೋ ಸಾಧ್ಯತೆ ಇರುತ್ತೆ? ಖಂಡಿತವಾಗಿದೆ ಸರ್, ಖಂಡಿತವಾಗಿದೆ. ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ, ಆಮೇಲೆ ಹಳದಿ ರೋಗ ಅಂತ ಬರುತ್ತೆ. ಇವೆಲ್ಲ ಬಾಳೆ ಕಾರಣಕ್ಕೆ ಲಾಸ್ ಆಗೋ ಚಾನ್ಸಸ್ ಇಲ್ಲ ಸರ್. 3 ಎಕರೆನೂ ಬಾಳೆ ನಾಟಿ ಮಾಡಿದ್ರೆ? ಹೌದು ಸರ್, 3 ಎಕರೆನೂ ಬಾಳೆ ನಾಟಿ ಮಾಡಿದ್ವಿ. 3 ಎಕರೆ ಸರ್, ನಾನು ಹೋದ ಸರಿ ಇಲ್ಲಿ ಬಸಪಟ್ಟಣದಿಂದ ತಗೊಂಡಿದ್ದೆ ಸರ್. ಬಸಪಟ್ಟಣದಿಂದ ನಾ ಬಿಜಿ ನಾಗಣ್ಣ ಅಂತಂದೇಳಿ. ಬಾಳೆ ಫಸಲು ತುಂಬಾ ಚೆನ್ನಾಗಿದೆ. ಏನ್ ರೇಟ್ ಕೊಡ್ತಾರ್ಬೇಕು ಕಂದುಗಳನ್ನ ಸರ್? ನಾನು ಸರ್ ಒಂದು ಹಾಗಾಗಿ ಆ ಕಂದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ನನ್ನ ತೋಟಕ್ಕೆ ಹಾಕಿದ್ದೀನಿ ಸರ್. ನನಗೆ 3 ಎಕರೆ ಬಾಳೆ ನಿರ್ವಹಣೆ ಮಾಡಲಿಕ್ಕೆ ಮೇಲ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಔಷಧಿ ಇದೆಲ್ಲ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಹೆಚ್ಚು ಕಡಿಮೆ 1 ಲಕ್ಷದವರೆಗೆ ಖರ್ಚು ಬರುತ್ತೆ ಸರ್. 1 ಲಕ್ಷದವರೆಗೆ ಖರ್ಚು ಬರುತ್ತೆ. 4-5 ಲಕ್ಷ ಬಾಳೆ ತೆಗಿಬೋದು ಸರ್. ಬೆಳೆದ್ರೆ ರೋಗ ಬಿದ್ದು ಅಥವಾ ಮಾರ್ಕೆಟಲ್ಲಿ ರೇಟ್ ಸಿಗದಲ್ಲ ಲಾಸ್ ಆಗುತ್ತೆ. ಈ ಬಾಳೆಗೆ ಯಾವುದೇ ಮಾರುಕಟ್ಟೆ ಸಮಸ್ಯೆ ಇಲ್ಲ, ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರಲ್ಲ? ಇಲ್ಲ ಸರ್, ನಮ್ಮ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅವರೇ ಬರ್ತಾರೆ, ಎಲ್ಲ ಲೇಬರ್ ಕರ್ಕೊಂಡ್ಬರ್ತಾರೆ. ತೋಟಗಾರಿಕೆ ಬೆಳೆಗಳಿಗೆ ಉಳಿಸ್ಕೊಂಡ್ರೆ ಇದು ಬಾಳೆ ಲಾಭದಾಯಕ ಅಂತ? ಖಂಡಿತವಾಗಿ ಲಾಭದಾಯಕ ಸರ್. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈ ಟೊಮೆಟೊ ಹಾಕ್ಬೋದು, ಸೀಸನ್ನಲ್ಲಿ ರೂಪಾಯಿಗೆ 1 ಕೆಜಿ 2 ಕೆಜಿ ಸಹ ತಗೊಳಂಗಲ್ಲ. ಆಗ ಈ ರೈತರು ಅಂತ ಪದಾರ್ಥನೇ ಅಲ್ಲ, ಹಾಗಾಗಿ ಬಾಳೆ ಹಾಕಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಅಡಿಕೆ ಮತ್ತು ಬಾಳೆ ಜೊತೆಗೆ ಈ ಕಾಳುಮೆಣಸು ಬೆಳೀತಾ ಇದೀವಿ ಅಂತಂದ್ರೆ ಈ ಕಾಳುಮೆಣಸು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ನಾವು ಈ ಅಡಿಕೆ ರೇಟ್ ಅಕಸ್ಮಾತ್ ಬಿದ್ದರೂ ಹೋದ್ರು ಈ ಕಾಳುಮೆಣಸಲ್ಲಿ ಕಾಣಬಹುದಲ್ಲ ಅಂತಂದೇಳಿ ಕಾಳು ಮೆಣಸು ಹಾಕಿದ್ದೀವಿ ಸರ್ ನಾವು. ಈಗ ಸಾಕಷ್ಟು ಜನ ಅಡಿಕೆಗೆಲ್ಲ ವೀಳ್ಯದೆಲೆ ಕೃಷಿ ಮಾಡ್ತಾರೆ. ನೀವು ಸರ್ ವೀಳ್ಯದೆಲೆ ಬಹಳ ಕಷ್ಟ ಸರ್ ಇಲ್ಲಿ, ಯಾಕಂತಂದೇಳಿದ್ರೆ ಅದಕ್ಕೆ 24 hours ಲೇಬರ್ ಇರಲೇಬೇಕು ಸರ್ ಅದಕ್ಕೆ. ಈ ಕಾಳು ಮೆಣಸು ಅಂತಂದೇಳಿದ್ರೆ 15 days ಹೋದ್ರೆ ಒಂದ್ಸರಿ, ಒಂದ್ ತಿಂಗಳಿಗೆ ಒಂದ್ಸರಿ ಬಳ್ಳಿ ಕಟ್ಕೊಂತ ಹೋದ್ರೆ ಆರಾಮ ಆಗ್ಬೋದು ಸರ್. ಹಂಗೆ ವೀಳ್ಯದೆಲೆ ಹಂಗಾಗಲ್ಲ ಸರ್, 24 hours ಅದು ತೋಟದಲ್ಲಿ ಇರಲೇಬೇಕು ಸರ್. ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಅದು ಭಾಳ ಕಷ್ಟ ಆಗುತ್ತೆ ಅಂತಂದೇಳಿ ನನ್ನ ಅಭಿಪ್ರಾಯ ಸರ್. ಸಿರ್ಸಿ ಅಲ್ಲಿ ಹೆಗಡೆ ಅಂತ ಒಬ್ಬರಿದ್ದರು, ಅಲ್ಲಿಂದ ತಗೊಂಬಂದಿದ್ವಿ ಸರ್. ಒಳ್ಳೆ ತೋಟ ಮಾಡಿದ್ದಾರೆ, ಗಿಡಗಳು ಹಂಗಿ ಒಂದು ಟ್ರ್ಯಾಕ್ಸ್ ಮಾಡ್ಕೊಂಡು ಹೋಗಿದ್ವಿ. ರೈತರನ್ನೆಲ್ಲ ತೋಟ ಎಲ್ಲ ನೋಡ್ಕೊಂಡು ಕಾಳುಮೆಣ್ಸು ಸಸಿಯನ್ನು ನಾವು ಖರೀದಿ ಮಾಡಿ. 3 acres ಕಾಳುಮೆಣ್ಸು ಸಸಿ ನಾಟಿ ಮಾಡಿದ್ರ? 2 acres ಹಾಕಿದ್ದೀನಿ ಸರ್, ಅದರಲ್ಲಿ 3 acres ಹಾಕಿಲ್ಲ, 2 acres ನಾಟಿ ಮಾಡಿದ್ದೀನಿ ಸರ್. ಕಾಳುಮೆಣ್ಸು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗ ಕಾಳುಮೆಣಸು ಸಸಿ ಮಾಡ್ಬೇಕಾದ್ರೆ ಯಾವ ರೀತಿ ಪದ್ಧತಿ ಅನುಸರಿಸಬೇಕು? ಈ ಗುಂಡಿ ಈಗ ಸೆಂಟ್ರಿಗೇನು ಬಾಳೆ ಹಾಕಿದವಲ್ಲ, ಈ ಕಡೆ ಈ ಕಡೆ 9 to 9.5 feet ದಾಯ ಏನಾಕಿದವ, ಆ ಕಾಳುಮೆಣಸು ಬಳ್ಳಿಯನ್ನು ಅಡಿಕೆ ಮರಕ್ಕೆ ಹಬ್ಸ್ಬಿಟ್ಟಿದ್ದೀವಿ ಸರ್. ಅಡಿಕೆ ಮರ ಈ ಸರಿಯಿಂದ ಕಾಳುಮೆಣಸು ಅಡಿಕೆ ಗಿಡದ ಬುಡಕೆ ಹಾಕಂಗಿಲ್ವಾ ಕಾಳುಮೆಣಸು ಸಸಿನ? ಹೌದು ಸರ್, ಆ ಬುಡಕೆ ಹಾಕಿರೋದು ನಾನು, ಅಡಿಕೆ ಬುಡಕೆ ಹಾಕಿರೋದು. ಅದೊಂದು ಸ್ವಲ್ಪ ನಿರ್ವಹಣೆ ಕಷ್ಟನೇ, ಆದರೂ ರೈತರು ಅದನ್ನ ಹಾಕ್ಲೇಬೇಕು. ಯಾಕಂತಂದು ಹೇಳಿದರೆ ಅಡಿಕೆ ಆ ಥರ ಕಷ್ಟ ಇರುತ್ತೆ ಸರ್. ಅದಕ್ಕೆ ಹೆಂಗೆ ಅಂತಂದು ಹೇಳಿದರೆ ಈ ಹಳದಿ ರೋಗ ಬಂದುಬಿಡುತ್ತೆ ಸರ್, ಅದಕ್ಕೆ ಎಲೆ ಚುಕ್ಕೆ ರೋಗ ಅಂತ ಬಂದುಬಿಟ್ರೆ, ಈ ಸ್ವರ್ಗ ರೋಗ ಅಂತಾರಲ್ಲ ಸರ್, ಅದು ಬರುತ್ತೆ ಇಂಪಾರ್ಟೆಂಟು. ಅದು ಮೊದಲಿಲ್ಲದಂಗೆ ಅದಕ್ಕೋಸ್ಕರ ಅವನ್ನೆಲ್ಲ ಹಾಕ್ಬೇಕು ಸರ್ ನಾವು. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ದಂಗೆ ನೀವು ಹೇಳ್ದಂಗೆ 1 acres 2 acres ಆದ್ರೆ ನಿರ್ವಹಣೆ ಮಾಡಬಹುದು ಅಂತ? ಹೌದು ಖಂಡಿತವಾಗಿ. ಈಗ 5 acres ಅಂದ್ರೆ 5 acres ಕಾಳು ಮೆಣಸು ಬೆಳೆಯಕ್ಕಾಗಲ್ಲ ಸರ್. ಒಂದು ಮತ್ತೆ ಅದೆಲ್ಲ ಬಳ್ಳಿ ಕಟ್ಟೋದು ಏನೇನು ಕೆಲಸ ಇರುತ್ತೆ ಸರ್? ಮೇನು ಬಳ್ಳಿ ಕಟ್ಟೋದೇ ಮೇನ್ ಅದ್ರಿ ಅದರಲ್ಲಿ. ಬಳ್ಳಿ ಕಟ್ಕೊಂತ ಹೋಗ್ಬಿಟ್ರೆ ಏನಾಗಲ್ಲ ಎಂಥದಿಲ್ಲ. ಆಮೇಲೆ ಅದಕ್ಕೆ ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮಾಡಲೇಬೇಕು ಸರ್, ಅದು ರೋಗ ಬರ್ಲಿಲ್ಲದಂಗೆ ಕಾಪಾಡ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಆ ಒಂದು ನಿರ್ವಹಣೆ ಮಾಡ್ತಿದ್ದೀವಿ ಸರ್ ನಾವು. ಈ ಕಾಳುಮೆಣಸು ಸಸಿ ನಾಟಿ ಮಾಡಿದ್ಮೇಲೆ ಅದು ಫಸಲು ಕೊಡಲಿಕ್ಕೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಆರೈಕೆ ಮಾಡಬೇಕಾಗುತ್ತೆ? 1.5 years ಫಸಲು ಕಾಣಬಹುದು ಸರ್. ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದೀವಿ ಅಂತಂದು ಹೇಳಿದರೆ 1.5 years ಫಸಲು ಕಾಣಬಹುದು. ನಮಗೆ 4 years ಆಗಿದೆ, ಒಳ್ಳೆ ಫಸಲು ಬಿಡ್ತಿದೆ. ಹಾಗಾಗಿ ಆ ಮಾರ್ಕೆಟ್ಗೆ ಇಲ್ಲಿ ನಮ್ಮಲ್ಲಿ ಬಸವಣ್ಣದಲ್ಲಿ ಇದೆ ಮಾರ್ಕೆಟು, ಹಾಗಾಗಿ ಮಾರ್ಕೆಟಿಂದ ಏನು ಹಾಕಿದ್ದಾರೆ, 1 acres 15 to 16 quintals ಕಾಳುಮೆಣಸು ಸದ್ಯಕ್ಕೆ ಬಿಡದ ಸರ್ ಅವರು. ಇದು ಕಾಳುಮೆಣಸು ಸ್ವಲ್ಪ ದೊಡ್ಡ ದೊಡ್ಡ ಏಣಿಗಳೆಲ್ಲ ಬರ್ತಾವಲ್ಲ ಸರ್, ಅವನ್ನೆಲ್ಲ ಹಾಕ್ಯಂಬಂದು ಏನು ಮೇಂಟೈನ್ ಕಷ್ಟೇನಾಗಲ್ಲ. ಆ ಕಾಳುಮೆಣಸು ನಿರ್ವಹಣೆ ಮಾಡ್ಬೋದಿಲ್ಲ ಅಂತಲ್ಲ, ಸೇಮ್ ಅಡಿಕೆ ಮಾಡ್ದಂಗೆ ಅದುವ ಏನು ಅದು ಅಡಿಕೆ ಕೊಯ್ಯೋದು ಇದೇನಲ್ಲ, ಜೀವಟ್ಕೆಂತ ಜೀವಟ್ಕೆಂತ ಕಾಳು ಬಿಡಿಸ್ಕೊಂತ ಹೋಗೋದು ಸರ್ ಅಷ್ಟೇ. ಹಂಗಾಗಿ ನಂದು ಈ ಸರಿ 3 to 4 quintals ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ, 1 acres ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮುಂದಿನ ಸರಿ ಒಳ್ಳೆ ಫಸಲು ಬರ್ತದೆ ಅಂತ ನಾನು ಲೆಕ್ಕ ಹಾಕೊಂಡಿದ್ದೀನಿ ಸರ್. ನಾನು ಅದು ಕಟಾವು ಯಾವ ರೀತಿ ಮಾಡ್ತೀರಾ ಸರ್? ಗ್ರೇಡ್ ಮಾಡಿದರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಸರ್, ಗ್ರೇಡ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಗ್ರೇಡ್ ಮಾಡಲೇಬೇಕು, ಅದರಲ್ಲಿ ಈ ನಿರ್ವಹಣೆ ಮಾಡೋದು ಅಂತಂದು ಹೇಳಿದರೆ ನಾವು ಕಣ ಮಾಡ್ಕೊಂಡಿದ್ದೀವಿ ಸರ್. ಅದು ಡ್ರೈ ಆಗ್ಬೇಕು ಸರ್, ಒಳ್ಳೆ ಡ್ರೈ ಆದರೆ ಮಾತ್ರ ಅದು ನಿರ್ವಹಣೆಗೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಅನುಕೂಲ ಆಗಲ್ಲ. ಸಿಗ್ತಾರ ಕೂಲರ್? ಸಿಗ್ತಾರೆ ಸರ್, ಸ್ವಲ್ಪ ಕಷ್ಟ, ಕೂಲರ್ ಸಿಗ್ತಾರೆ ಇಲ್ಲ ಅಂತ ಹೇಳ್ತಲ್ಲ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಮಾಡ್ತೀವಿ ಸರ್. ನಾವು ಮನೆಯವ್ರು ಇದ್ದೀವಿ, ಮಾಡ್ತೀವಿ ಮಾಡ್ತೀವಿ, ಏನು ತೊಂದರೆ ಆಗಲ್ಲ. ಕೂಲಿ ಎಲ್ಲ ಕಾಳು ಮೆಣಸೆಲ್ಲ ಏನು ರೇಟ್ ಇದೆ ಮಾರುಕಟ್ಟೆಯಲ್ಲಿ? ಈಗ ಕಾಳು ರೇಟ್ ಎಲ್ಲ ಈಗೆಲ್ಲ 45,000 to 50,000 ತಕ್ಕ ಅಂತಂದೇಳಿ ನಾನು ಇಷ್ಟಪಟ್ಟು ಕಾಳು ಮೆಣಸು ಹಾಕಿದ್ದೀನಿ ಸರ್. ನಾನು ಇದು ಸಾಂಬಾರ್ ಪದಾರ್ಥ ಆಗಿರೋದ್ರಿಂದ ಈ ತುಂಪೋಸಲ್ಲಿ ಅಡಿಕೆ ಯಾಕೆ ಖರೀದಿ ಮಾಡ್ಕೊಂತಾರೋ ಹಾಗೆ ಕಾಳು ಮೆಣಸನ್ನು ಖರೀದಿ ಮಾಡ್ತಾರೆ ಸರ್. ಹಾಗೆ ರೇಟ್ ಇರೋದ್ರಿಂದ ಬೆಳಿಬೋದು ಅಂತ ನನ್ನ ಅಭಿಪ್ರಾಯ ಸರ್. ಮಾರ್ಕೆಟ್ ಅಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಇಲ್ಲಿ ಬಸವಣ್ಣದ ಏನು ಸಮಸ್ಯೆ ಏನಿಲ್ಲ ಸರ್, ಇಲ್ಲಿ 7-8 kilometers ನಾವು ಮಾರಾಟ ಮಾಡ್ಬೋದು ಅಂತಂದೇಳಿ ಹಾಕಿದ್ದೀವಿ ಸರ್. ಈಗ ನಿಮ್ಮ ಕಡೆ ಎಲ್ಲ ಸಾಕಷ್ಟು ಜನ ರೈತರು ಕಾಳುಮೆಣಸು ಬೆಳೀತಾ ಇದ್ದಾರಾ? ಖಂಡಿತವಾಗಿ ಖಂಡಿತವಾಗಿ, ಈ ಸರಿ ಭಾಳ ಜನ ಹಾಕಿದ್ದಾರೆ ಸರ್, ಭಾಳ ಚೆನ್ನಾಗಿದೆ ಕಾಳುಮೆಣಸುಗಳು, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಕುಕ್ಕೋಡದಲ್ಲಿ ಚಂದ್ರಣ್ಣ ಅಂತ ಒಬ್ಬರು ಹಾಕಿದೆ, ಹಾಗಾಗಿ ರೈತರೆಲ್ಲ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ ಅಂತಂದು ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಸರ್. 3 acres ಏನಾದರೂ ಜಾನುವಾರುಗಳು ಸಾಕಾಣಿಕೆ ಮಾಡಿದ್ರೆ ಅಥವಾ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರದೆಲ್ಲ ಕೊಂಡು ಹಾಕ್ತೀರಾ? ಇಲ್ಲ, ನಾವು ಜಾನುವಾರುಗಳು ಸಾಕಿದ್ದೀವಿ ಸರ್, ಇದೆ ಕುರೆ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಜಾಸ್ತಿ ಆಗಿದೆ. ಆದರೂ ಅನಿವಾರ್ಯತೆ ರೈತರಿಗೆ ಹಾಕ್ಲೇಬೇಕು, ಯಾಕಂತಂದು ಹೇಳಿದ್ರೆ ಕಾಳು ಮೆಣಸಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು, ಅಡಿಕೆಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು. ಬಾಳೆ ಕಾಳು ಮೆಣಸಿನಿಂದ ನಮ್ಗೆ ಹೆಚ್ಚು ಆದಾಯ ಬರ್ತಿರೋದ್ರಿಂದ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ಲೇಬೇಕಾಗುತ್ತೆ. ಕಡಿಗೆ ಗೊಬ್ಬರ ಹಾಕಿದ್ರೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 1-3 lakh rupees ಬಾಳೆ ಆಗುತ್ತೆ ಅಂತ ತಿಳ್ಕೊಳ್ಳಿ, 1-8 lakh rupees ಅಡಿಕೆ ಆಗುತ್ತೆ ಅಂತ. ಇದನ್ನು ನಮ್ಮ ರೈತರು ಅರ್ಥ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರವನ್ನು ನೀಟಾಗಿ ಹಾಕಿದರೆ ನಾವು ಆದಾಯವನ್ನು ದ್ವಿಗುಣ ಮಾಡ್ಕೋದ್ರಲ್ಲಿ ಎರಡೇ ಮಾತೇ ಇಲ್ಲ ಸರ್. ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಇತ್ವಾಗೆ ಜಿಂಕು, ಬೋರಾನು, ಜಿಪ್ಸಮ್ಮು ಇವೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಕೊಟ್ಟೆ ಕೊಡ್ತೀವಿ ಸರ್. ಯಾಕಂತಂದು ಹೇಳಿದ್ರೆ ಇಳುವರಿ ಜಾಸ್ತಿ ಬರೋದ್ರಿಂದ ಕೊಟ್ಟಿಗೆ ಗೊಬ್ಬರಕ್ಕೆ ಇವನ್ನೆಲ್ಲ ಹಾಕೋದ್ರಿಂದ ಭಾಳ ನಿರ್ವಹಣೆ ಮಾಡಲಿಕ್ಕೆ ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಅದನ್ನೆಲ್ಲ ನಿರ್ವಹಣೆ ಮಾಡೋದೇನು ಕಷ್ಟ ಆಗುತ್ತಾ ಹೆಂಗೆ? ಏನಿಲ್ಲ ಸರ್, ಮಗ ಇದ್ದಾನೆ, ಆಮೇಲೆ ನಮ್ಮ ಸೊಸೆ ಇದ್ದಾಳೆ, ಮಾಡ್ತಾರೆ, ಏನು ತೊಂದರೆ ಇಲ್ಲ, ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಎಲ್ಲ ಇದು ಮಾಡಿ ನೀರಿನ ವ್ಯವಸ್ಥೆ ಆಗಲಿ, ಟ್ರಿಪ್ಪಿನ ವ್ಯವಸ್ಥೆ ಆಗಲಿ, ಕಾಳು ಮೆಣಸು ಕಟ್ಟೋದಾಗಲಿ, ಬಾಳೆ. ಈಗ ನೀವು ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ ಈಗ ನೋಡಿದ್ರು ಏ ಈ ಕೃಷಿಯಿಂದ ಏನಾಗ್ತಾರೆ ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಿಜವಾಗ್ಲೂ ಖಂಡಿತವಾಗಿ ಹೇಳ್ಬೇಕು ಅಂತಂದು ಹೇಳಿದರೆ ಇದು ಮಾ ತಪ್ಪು. ನಾನು 1 ಎಕರೆ ಇಟ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ಹೇಳಿದರೆ ಇದು ಮಾ ತಪ್ಪು. 1 ಎಕರೆಯಲ್ಲಿ ಮನಸ್ಸು ಮಾಡಿದರೆ 10 ಲಕ್ಷದವರಿಗೆ ಆದಾಯ ತಗೋಬೋದು ಅಂತ ನನ್ನದು ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇದು ಮಾಡ್ತಾರೆ. ಅದೇ ಶ್ರದ್ಧೆ ಭಕ್ತಿಯಿಂದ ನಮ್ಮ 1 ಎಕರೆಯಲ್ಲಿ ಆದಾಯ ದ್ವಿಗುಣ ಮಾಡೋದ್ರಲ್ಲಿ ಕಲಿಬೇಕು ಸರ್ ನಾವು. ಯಾಕಂದರೆ ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಶ್ರದ್ಧೆಯಿಂದ ಮಾಡಿದರೆ ತಾನೆ, ನಮ್ಮ ಸೊಸೆ ಇದ್ದಾಳೆ, ಅವಳು ಮನೆಯೆಲ್ಲ ಕೆಲಸ ನಿರ್ವಹಣೆ ಮಾಡ್ಕೊಂಡು ತೋಟಕ್ಕೆ ಹೋಗ್ತಾಳೆ, ಕೂಲರಿಂದೆಲ್ಲ ಹೋಗಿ ಅವಳು ಏನು ಬೇಕಾದ ಮಾಡ್ತಾಳೆ. ಹೌದಾ? ಇದು ತಪ್ಪು ಸರ್. ಇದು ಬೆಂಗಳೂರು ಮೈಸೂರು ಅಂತ ಸುತ್ತಾಡ್ಕೊಂಡು ಹೋದ್ರಲ್ಲಿ ಇದು ತಪ್ಪು ಅಂತ ನನ್ನ ಅನಿಸಿಕೆ. ಹೌದು, ನೀವು ಹೇಳ್ದಂಗೆ ಈಗ ಬೆಂಗಳೂರು ಮೈಸೂರು ಆ ಕಂಪ್ನಿಯಲ್ಲಿ 8-10 ಗಂಟೆ ಕೆಲಸ ಮಾಡೋ ಬದಲು ನಮ್ಮ ಜಮೀನಲ್ಲಿ 4-5 ಗಂಟೆ ಕೆಲಸ ಮಾಡಿದ್ರು ಸಾಕಂತೀರ? ಖಂಡಿತವಾಗಿ ಖಂಡಿತವಾಗಿ ಸರ್. ಅಲ್ಲಿ ದುಡಿಯೋದ್ರ ಬದಲಿ 8-10 ಗಂಟೆ ಬಿಟ್ಟು ದುಡಿಯೋದ್ರ ಬದಲಿ 2 ಗಂಟೆ ಕೆಲಸ ಮಾಡಿದ್ರೆ ನಮ್ಮ ತೋಟದಲ್ಲಿ ಒಳ್ಳೆ ಆದಾಯನೂ ಬರುತ್ತೆ, ಆರೋಗ್ಯ ಸಂತೋಷ ನಿಮ್ದು ತಂದುಕೊಟ್ಟೈತ ನಿಮಗೆ? ಸರ್, ಖಂಡಿತ ಸಂತೋಷ ತಂದುಕೊಟ್ಟಿದೆ ಸರ್, ಇದರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಸಂತೋಷ. ಇನ್ನೂ ಬೇರೆ ಬೇರೆ ಬೆಳಿಬೇಕು ಅಂತ ಆಸೆ ಇದೆ. ಈಗ ತೇಗ ಆಗಿರ್ಬೋದು, ಗಂಧ ಆಗಿರ್ಬೋದು, ಇವನ್ನೆಲ್ಲ ಬೆಳಿಬೇಕಂತ ಆಸೆ ಇದೆ. ಈಗ ನಾನು ತೋಟ ತುಂಬ ಎಲ್ಲ ನಾನು ಬೆಳೆದ್ಬಿಟ್ಟಿದ್ದೀನಿ, ಆಗ ನಾನು ತೃಪ್ತಿಯಾಗಿದ್ದೇನೆ ಸರ್. ಏನು ತೊಂದರೆನಿಲ್ಲ, ತೃಪ್ತಿಯಾಗಿದ್ದೀನಿ. ಈಗಿರೋ ಬೆಳೆಯಲ್ಲೇ ತುಂಬ ಚೆನ್ನಾಗಿ ಆದಾಯ ಬರುತ್ತೆ, ಚೆನ್ನಾಗಿ ಇದಾಗಿದ್ದೀನಿ ಸರ್. ಅದನ್ನೇ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋದರೆ ತುಂಬ ಸಂತೋಷ ಆಗಿದ್ದೀನಿ ಸರ್ ನಾನು. ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್, ನಮ್ಮ ತೋಟಕ್ಕೆ ಬರ್ಬೇಕು ಸರ್, ನಮ್ಮದು ಮೊಬೈಲ್ ನಂಬರ್ ಇದೆ. ತೋಟಕ್ಕೆ ಬಂದು ನೋಡಿದರೆ ಅವ್ರಿಗೆ ಅನುಭವ ಆಗುತ್ತೆ, ಹೌದು ಮಲೇಶಪ್ಪರ ತೋಟ ಹಿಂಗಿದೆ, ಚೆನ್ನಾಗಿ ಮಾಡಿದ್ದಾರೆ, ನಾವು ಹಿಂಗೆ ಮಾಡ್ಬೇಕಲ್ಲ ಅನ್ನೋದು ಅವ್ರ ಅಭಿಪ್ರಾಯ ಅವ್ರಿಗೆ ಮನಸ್ಸಲ್ಲಿ ಬಂದೇ ಬರುತ್ತೆ ಸರ್. ಅದು ಬಂದೇ ಬರುತ್ತೆ ಸರ್. ಅಂದವರೇ, ಇದು ಕತ್ಲಗೆರೆಯ ಪ್ರಗತಿಪರ ಕೃಷಿಕರ ಮಲೇಶಪ್ಪ ಅವರ ಮೊಬೈಲ್ ಸಂಖ್ಯೆ 9-9. ಇದುವರೆಗೂ ಈ ಅಡಿಕೆ, ಬಾಳೆ ಹಾಗೂ ಕಾಳುಮೆಣಸಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಿಮಗೂ ನಿಮ್ಮ ಆಕಾಶವಾಣಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದುವರೆಗೂ ಅಡಿಕೆ, ಬಾಳೆ ಹಾಗೂ ಕಾಳುಮೆಣಸು ಕೃಷಿಯಲ್ಲಿನ ಅನುಭವಗಳು. ಈ ಕುರಿತು ಚನ್ನಗಿರಿ ತಾಲೂಕು ಶ್ರೀರಾಮನಗರ ಕ್ಯಾಂಪ್ನ ಕೃಷಿಕ ಎನ್ ಮಲ್ಲೇಶಪ್ಪ ಅವರೊಂದಿಗೆ ಆಲಿಸುವಿರಿ. ಮಿಶ್ರ ಮೀನು ಸಾಗಾಣಿಕೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಮಾರುತೇಶ್ ಎಎಂ, ವಿಸ್ತರಣಾ ಮುಂದಾಳು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಅಭಿಲಾಷಾ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಕೇಳುವಿರಿ. ಇದೀಗ ಕೇಳಿ ಜನಪದ ಗೀತೆಗಳನ್ನ. ಈಗ ಕೇಳಿ ಬಾಯಂಗಾಗೆ ಸ್ತ್ರೀ ಹೇಳಿ ಹಂಗಾಗೇತಿ.